ಮುಂದಿನ ಪದ್ಯದಲ್ಲಿ ಶೇಷ ಮತ್ತು ರುದ್ರದೇವರ ಅವತಾರಗಳ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಹರಿ ಸಮೀರ ಅವೇಶ ನರ ಸಂಕರ್ಷಣಾವೇಶಯುತ ಲಕ್ಷ್ಮಣ ಪರಮ ಪುರುಷನ ಶುಕ್ಲಕೇಶ ವೇಷ ಬಲರಾಮ ಹರ ಸದಾಶಿವ ತಪ ಅಹಂಕೃತು ಮರುತಯುಕ್ತ ಶುಖ ಊರ್ಧ್ವಪಟ ತತ್ಪುರುಷ ಜೈಗೀಶ ಔರ್ವ ದ್ರೌಣಿ ವ್ಯಾಧ ದೂರ್ವಾಸ. ಹರಿವಾಯುಗಳ ಆವೇಶಯುಕ್ತನಾಗಿರ್ತಕ್ಕಂಥ ನರ ಅನ್ನೋ ಋಷಿ, ಹರಿಯ ಸಂಕರ್ಷಣಾವೇಶಯುತನಾದ ಲಕ್ಷ್ಮಣ, ಹರಿಯ ಶುಕ್ಲಾವೇಶಯುಕ್ತನಾದ ಬಲರಾಮ, ಇದು ಶೇಷನ ಅವತಾರಗಳು. ಶೇಷದೇವರಿಗೆ ಮೂರು ಅವತಾರಗಳು: ಹರಿ, ಸಮೀರ ಅವೇಶಯುತ ನರ, ಸಂಕರ್ಷಣಾವೇಶಯುತ ಲಕ್ಷ್ಮಣ, ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ. ಹರಿ ಸಮೀರಾವೇಶಯುತ ನರ ಅಂದರೆ ಯಮ ಮತ್ತು ಶ್ಯಾಮಲ ದೇವಿಯಲ್ಲಿ ಅವತಾರ ಮಾಡಿರುವಂತಹ ರೂಪ. ನರ ಯಮಪುತ್ರ, ಯಮ ಮತ್ತು ಶ್ಯಾಮಲ. ಅದೇ ರೀತಿಯಾಗಿ ಸಂಕರ್ಷಣಾವೇಶಯುತ ಲಕ್ಷ್ಮಣ ದಶರಥ ಮತ್ತು ಸುಮಿತ್ರೆಯಲ್ಲಿ ಅವತಾರ ಮಾಡಿ ಸೌಮಿತ್ರಿ ಅಂತ ಕರೆಸ್ಕೊಂಡವನೇ ಲಕ್ಷ್ಮಣ. ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ ವಸುದೇವ ಮತ್ತು ರೋಹಿಣಿ ದೇವಿಯಲ್ಲಿ ಅವತಾರ ಮಾಡಿರುವಂಥ ರೂಪ. ಇದಿಷ್ಟು ಮೂರು ಕೂಡ ಶೇಷದೇವರ ಅವತಾರಗಳು. ಇಂದ್ರಾವತಾರ ಅರ್ಜುನನಲ್ಲಿ ನರನ ಆವೇಶ ಇತ್ತು. ಇನ್ನು ರುದ್ರಾವತಾರಗಳ ವಿಚಾರ ಹೇಳೋದಾದರೆ, ಹರ ಲಯಕರ್ತ. ರುದ್ರದೇವರ ಅವತಾರಗಳಲ್ಲಿ ಶುಕ ವ್ಯಾಸಪುತ್ರ, ಅವನಲ್ಲಿ ವಾಯುದೇವರ ವಿಶೇಷ ಆವೇಶ. ಅಶ್ವತ್ಥಾಮ ದ್ರೋಣಪುತ್ರ, ಮುಂದಿನ ದ್ವಾಪರ ಯುಗದಲ್ಲಿ ವೇದವ್ಯಾಸ ದೇವರ ಕಾರ್ಯವನ್ನು ಮಾಡ್ತಾರೆ. ದೂರ್ವಾಸರು ಕುಂತಿಗೆ ಮಂತ್ರೋಪದೇಶವನ್ನು ಕೊಟ್ಟು ಕರ್ಣ ಯುಧಿಷ್ಠಿರಾದಿಗಳ ಜನನಕ್ಕೆ ಕಾರಣರಾಗಿದ್ದಾರೆ. ವೈಷ್ಣವ ಮತದ ಸನಕಾದಿ ಪರಂಪರೆಯನ್ನು ಬೆಳೆಸಿದ್ದಾರೆ. ತಪೋನಾಮಕ ರುದ್ರಾವತಾರ, ಅಗ್ನಿಯ ಉತ್ಪತ್ತಿ, ಇದರ ಬಗ್ಗೆ ಮಹಾಭಾರತ ವನಪರ್ವದಲ್ಲಿ ತಿಳಿಸ್ತಾರೆ. ಕಶ್ಯಪ ವಸಿಷ್ಠ ಮೊದಲಾಗಿರ್ತಕ್ಕಂಥ ಐದು ಜನ ಮಹರ್ಷಿಗಳು ತಪಸ್ಸು ಮಾಡಿ ತಪ ಅನ್ನೋ ಪುತ್ರನನ್ನು ಪಡೆದರು. ಐದೂ ಜನ ಸೇರಿ ತಪಶ್ಚರ್ಯೆಯನ್ನು ಮಾಡಿ ಒಬ್ಬ ಮಗನನ್ನು ಪಡ್ಕೊಂಡಿದ್ದರಿಂದ ಪಾಂಚಜನ್ಯ ಅಂತ ಅವನನ್ನು ನಾಮಕರಣ ಮಾಡಿ ಕರೆದರು. ಐದೂ ಜನರ ವಂಶಗಳಲ್ಲೂ ಇವನು ಅಗ್ನಿಪುತ್ರರನ್ನು ಬೆಳೆಸಿದ. 10,000 ವರ್ಷಗಳ ಕಾಲ ತಪಶ್ಚರ್ಯೆ ಮಾಡಿದ್ದರಿಂದ ಇವನಿಗೆ ತಪ ಅಂತ ಹೆಸರು. ಶಿರಸ್ಸಿನಿಂದ ಬೃಹತ್, ಮುಖದಿಂದ ರಥಂತರ, ನಾಭಿಯಿಂದ ಶಿವ, ಬಲದಿಂದ ಇಂದ್ರ, ಮೂಗಿನಿಂದ ವಾಯು ಅಂತ ಹೀಗೆ ಪಂಚಾಗ್ನಿಗಳನ್ನು ಸೃಷ್ಟಿ ಮಾಡಿದ. ಈ ತಪೋನಾಮಕನು, ಅವನ ಐದು ಅಗ್ನಿವಂಶಗಳು ಎಲ್ಲವೂ ಕೂಡ ಅಗ್ನಿಗಳು. ಅಗ್ನಿಗಳೆಲ್ಲ ರುದ್ರರೂಪರು ಅಂತ ಮುಂದೆ ಇಲ್ಲಿಯೇ ರುದ್ರಭಗ್ನಿಂ ಪ್ರಜಾಹ ಪ್ರಾಹುಹು ಅಂತ ಹೇಳ್ತಾರೆ. ರುದ್ರಮಪಿ ಅಗ್ನಿಮಿತ್ಯಾಹುಹು ಕಾಲಾಗ್ನಿ ರುದ್ರತ್ವ ಅಂತ ಇಲ್ಲಿ ತಿಳಿಸ್ತಾರೆ. ಇನ್ನು ಅಹಂಕಾರ. ಅಹಂಕಾರ ಅನ್ನೋದು ಅಹಂಕಾರ ತತ್ವ ಶರೀರಕ್ಕೆ ಅಭಿಮಾನಿಯಾದ ರುದ್ರದೇವರೇ ಈ ಹೆಸರಿನಿಂದ ಕರೆಸ್ಕೋತಾಳೆ. ಮಹತ್ತತ್ವ ಶರೀರಿ, ಬ್ರಹ್ಮನು ಮಹಾನ್ ಅಂತ ಹೇಗೆ ಕರೆಸ್ಕೊಂಡ್ರೋ ಹಾಗೆ ಅಂತ ದೃಷ್ಟಾಂತ. ವನವಾಸದಲ್ಲಿ ಯುಧಿಷ್ಠಿರನ ಹತ್ತಿರ ಇದ್ದ ದ್ವೈಪಾಯನ, ನಾರದ, ಜಮದಗ್ನಿ, ಇಂದ್ರದ್ಯುಮ್ನ ಮೊದಲಾಗಿರ್ತಕ್ಕಂಥ ಮಹರ್ಷಿಗಳಲ್ಲಿ ಊರ್ಧ್ವರೇತ ಅಂತನೂ ಒಬ್ಬ, ಅವನನ್ನೇ ಊರ್ಧ್ವ ಅನ್ನೋ ಹೆಸರಿನಿಂದ ರುದ್ರಾವತಾರ ಅಂತ ತಿಳಿಸ್ತಾರೆ. ಅಪಟ ಅಂದರೆ ಅ ಪ್ಲಸ್ ಪಟ, ಅಪಟ, ವಸ್ತ್ರ ಉಡದೇ ಇರುವವ ಅಂತ. ಯಮುದ್ದಿಶ್ಯ ಜಗನ್ನಾಥಂ ಮಹೇಶೋಪಿ ದಿಗಂಬರ ಅಂತ, ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕಾಗಿ ಐಹಿಕ ಎಲ್ಲವನ್ನೂ, ವಸ್ತ್ರವನ್ನೂ ಕೂಡ ಪರಿತ್ಯಾಗ ಮಾಡಿ ವೈರಾಗ್ಯ ಭಾವದಿಂದ ತೀವ್ರ ತಪಸ್ಸು ಮಾಡೋದ್ರಿಂದ ರುದ್ರದೇವರಿಗೆ ಅಪಟ ಅಂತ ಹೆಸರು. ಅವನೇ ತಪ ಅಂತ ಕರೆಸ್ಕೊಳ್ಳೋದು. ಇನ್ನು ರುದ್ರದೇವರ ಐದು ಮುಖಗಳು ಅಥವಾ ಐದು ರೂಪಗಳನ್ನು ಹೇಳುವಾಗ, ತತ್ಪುರುಷ, ಸದ್ಯೋಜಾತ, ಅಘೋರ, ವಾಮದೇವ, ಈಶಾನ ಅಂತ ಪಂಚಮುಖೋ ರುದ್ರ, ಅದೇ ಹೆಸರಿನ ಐದು ರೂಪಗಳು ಕೂಡ ರುದ್ರದೇವರಿಗೆ ಇದೆ. ತತ್ಪುರುಷ ಅನ್ನೋದರಿಂದ ಉಪಲಕ್ಷಣವಾಗಿ ಹೇಳಿರ್ತಕ್ಕಂಥ ನಾಲ್ಕನ್ನು ಅದೇ ರೀತಿಯಾಗಿ ಹೇಳಬೇಕು. ಇನ್ನು ಜೈಗೀಶವ್ಯ ಅನ್ನೋ ರೂಪ ಮಹಾಭಾರತ ಸಭಾಪರ್ವದಲ್ಲಿ ತಿಳಿಸಿದಂತೆ ಬ್ರಹ್ಮದೇವರ ಸಭೆಯಲ್ಲಿ ಕುಳಿತು ಬ್ರಹ್ಮಾಂತರ್ಗತ ಪರಮಾತ್ಮನ ಉಪಾಸನೆ ಮಾಡುವಂತಹ ರೂಪ. ಹಿಮಾಲಯನ ಮಗಳು ಏಕಪಾಟಲೆ, ಪಾಟಲಿ ಪುಷ್ಪ ಅದನ್ನು ತಿಂದು 2,000 ವರ್ಷ ಕಠಿಣ ತಪಶ್ಚರ್ಯೆಯನ್ನು ಮಾಡಿ ಈ ಮುನಿಯ ಪತ್ನಿಯಾದಳು. ಈತ ರುದ್ರಾವತಾರ. ಹಿಮವಂತನ ಇನ್ನೊಬ್ಬಳು ಮಗಳ ಹೆಸರು ಅಪರ್ಣೆ, ಪಾರ್ವತಿ ರುದ್ರಪತ್ನಿ, ಮತ್ತೊಬ್ಬಳು ಏಕಪರ್ಣೆ ಅಸಿತ ಮುನಿಯ ಪತ್ನಿ ಅಂತ ಇಲ್ಲಿ ತಿಳಿಸ್ತಾರೆ. ಹರ ಅಂದರೆ ಲಯಕರ್ತ, ಸದಾಶಿವ ಅಂದರೆ ತಾಮಸ ಅಹಂಕಾರಕ್ಕೆ ಅಭಿಮಾನಿ, ಅಪವಿತ್ರವಾಗಿರ್ತಕ್ಕಂಥ ಗಜ ಚರ್ಮಾಂಬರಧಾರಿ ಭಸ್ಮಧಾರಣೆ, ಆದರೂ ಕೂಡ ಅವನು ಸದಾಶಿವ ಅಂದರೆ ಮಂಗಳಮೂರ್ತಿ ಅಂತ. ತಪ ಅನ್ನೋ ಹೆಸರು, ಲವಣ ಸಮುದ್ರದಲ್ಲಿ 10 ಬ್ರಹ್ಮದಿನಕಲ್ಪಗಳ ಕಾಲ ತಪಶ್ಚರ್ಯೆಯನ್ನು, ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮ ಅರ್ಥಗಳೋದಿ ಜಲದಿಯೋಳು 10 ಕಲ್ಪದಿ ತಪವಗೈದು ಅಂತ ಉಲ್ಲೇಖ ಮಾಡ್ತಾರಲ್ಲ, ಹಾಗೆ ತಪಶ್ಚರ್ಯೆಯನ್ನು ಮಾಡಿದ್ರಿಂದ ತಪ ಅನ್ನೋ ಹೆಸರು. ಮರುತಯುಕ್ತ ಶುಕ ವ್ಯಾಸಪುತ್ರ ಶುಕಾಚಾರ್ಯರು ಅವರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ, ಭೂಮಿಯಲ್ಲಿ ಭಾಗವತ ಜ್ಞಾನ ಪ್ರಸಾರಕ್ಕಾಗಿ ಅವತಾರ ಮಾಡಿರುವಂಥ ರೂಪ. ತತ್ಪುರುಷ ಅಂದರೆ ರುದ್ರ ಗಾಯತ್ರಿ ರೂಪ ಅಂತಲೂ ತಿಳಿಸ್ತಾರೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯ ಅಂತ. ಜೈಗೀಶವ್ಯ ಅನ್ನೋದು ರುದ್ರದೇವರ ಋಷಿ ರೂಪ. ಔರ್ವ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ರೂ ರೋದನ, ರುದ್ರದೇವರಿಗೆ ರೋದನ ಮಾಡಿದ್ರಿಂದ ಉರು ಅಂತ ಹೆಸರು. ಉರುವಿನ ಮಗನೇ ಔರ್ವ ಅಂತ. ಒಮ್ಮೆ ಉರು ಅನ್ನೋ ಹೆಸರಿನಿಂದ ರುದ್ರದೇವರು ತಮ್ಮ ಬಿಂಬಮೂರ್ತಿ ಸಂಕಷ್ಟರೂಪಿ ಪರಮಾತ್ಮನನ್ನು ಸಂದರ್ಶನ ಮಾಡಿ ಅನಂತ ಅಪರಾಧಗಳ ಕ್ಷಮೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡಿ ಗಟ್ಟಿಯಾಗಿ ರೋದನವನ್ನು ಮಾಡಿದ್ರು. ಆ ಉರುವಿನ ಮಗನೇ ಅಂದರೆ ಅವತಾರನೇ ಔರ್ವ ಅಂತ ಗರುಡ ಪುರಾಣದಲ್ಲಿ ತಿಳಿಸ್ತಾರೆ. ದ್ರೌಣಿ ದ್ರೋಣಾಚಾರ್ಯರ ಮಗ. ಅಶ್ವತ್ಥಾಮಾಚಾರ್ಯ ಪ್ರಾರಬ್ಧ ಕರ್ಮ ವಶರಾಗಿ ದುರ್ಯೋಧನನ ಸೇವೆ ಮಾಡಿ ಪಾಂಡವರ ವಿರೋಧಿಗಳಾದವರು. ವ್ಯಾಧ ಕಿರಾತ ರೂಪದಲ್ಲಿ ಅರ್ಜುನನನ್ನು ಎದುರಿಸಿ ಅವನನ್ನು ಸೋಲಿಸಿ ನಂತರ ನಿಜರೂಪವನ್ನು ತೋರಿ ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿ ಅನುಗ್ರಹಿಸಿರತಕ್ಕಂಥ ಕಿರಾತಾರ್ಜುನಿಯ ಪ್ರಸಂಗ. ಕಿರಾತನಾದ್ದರಿಂದ ವ್ಯಾಧ ಅಂತ ಹೆಸರು. ದೂರ್ವಾಸ ಅತ್ರಿ ಅನಸೂಯ ಅಲ್ಲಿ ಶಂಕರನ ಅಂಶದಿಂದ ಅವತಾರ ಮಾಡಿದಂಥವರು. ವೈವಸ್ವತ ಮನ್ವಂತರದಲ್ಲಿ ಅನಸೂಯೆಯಲ್ಲಿ ಜನಿಸಿರ್ತಕ್ಕಂಥ 4 ಮಕ್ಕಳಲ್ಲಿ ಎರಡನೆಯವನು. ಚಂದ್ರ ದತ್ತಾತ್ರೇಯ ಆರ್ಯ ಈತನ ಒಡ ಹುಟ್ಟಿದವರು. ಬ್ರಹ್ಮದೇವರಿಗೆ ಅವತಾರ ಇರದೇ ಇದ್ದರಿಂದ ಚಂದ್ರ ಬ್ರಹ್ಮನ ಪ್ರತಿನಿಧಿಯಾಗಿಯೂ ಶಂಕರ ದುರ್ವಾಸ ರೂಪದಿಂದಲೂ ವಿಷ್ಣು ದತ್ತನಾಮದಿಂದಲೂ ಅವತಾರ ಮಾಡಿ ದತ್ತಾತ್ರೇಯ ಅಂತ ಪ್ರಸಿದ್ಧಿ ಪಡೆದಿದ್ದು. ಸ್ವಯಂ ವಿಷ್ಣುವೇ ಚಂದ್ರಾಂತರ್ಗತನಾಗಿ ದುರ್ವಾಸನ ಅಂತರ್ಯಾಮಿಯಾಗಿ ದತ್ತಾವತಾರ ದತ್ತಾತ್ರೇಯ ಅಂತ ಕರೆಸ್ಕೊಂಡಿದ್ದು. ಈ ರುದ್ರದೇವರ ಅವತಾರಗಳಲ್ಲಿ ಶುಕ ದುರ್ವಾಸ ಮತ್ತು ಅಶ್ವತ್ಥಾಮ ಈ ಮೂರು ಕೂಡ ಬ್ರಾಹ್ಮಣ ರೂಪಗಳು. ಶುಕ ವ್ಯಾಸಪುತ್ರ, ಅಶ್ವತ್ಥಾಮ ದ್ರೋಣಪುತ್ರ, ದುರ್ವಾಸ ಅತ್ರಿಪುತ್ರ. ಶುಕ ರೂಪದಲ್ಲಿ ವಾಯುದೇವರ ವಿಶೇಷ ಆವೇಶ, ಆದ್ದರಿಂದಲೇ ಶುಕರೂಪದಿಂದ ಭಾಗವತ ಹೇಳುವ ಅಂದರೆ ಪರೀಕ್ಷಿತ ರಾಜನಿಗೆ ಭಾಗವತ ಕೇಳುವ ವೇದವ್ಯಾಸ ದೇವರಿಂದ ಈ ರೀತಿಯಾಗಿರ್ತಕ್ಕಂಥ ಶಿವಯೋಗ ಪ್ರಾಪ್ತಿ. ಇನ್ನು ದುರ್ವಾಸ ರೂಪದಿಂದ ಕುಂತಿಗೆ ಮಂತ್ರೋಪದೇಶವನ್ನು ನೀಡಿ ಕರ್ಣ ಮತ್ತು ಪಂಚ ಪಾಂಡವರ ಅವತಾರಕ್ಕೆ ಕಾರಣ ಎನಿಸಿರುವಂಥ ರೂಪ. ವ್ಯಾಧ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ರೂಪ. ಹಿಮವಂತ ಮತ್ತು ಮೇನಕೆಯರ ಪುತ್ರಿ ಏಕಪಾಟಲ ಅಂತ. ಈ ಜೈಗೀಶವ್ಯ ಅನ್ನೋ ಹೆಸರನ್ನ ರುದ್ರದೇವರ ರೂಪದ ಪತ್ನಿ ಅಂತ ಹರಿವಂಶದನ್ನು ಉಲ್ಲೇಖ ಮಾಡ್ತಾ ಇದೆ. ಹೀಗೆ ಈ ಪದ್ಯದಲ್ಲಿ ಶೇಷ ಮತ್ತು ರುದ್ರರ ಅವತಾರಗಳ ವಿಚಾರವನ್ನು ತಿಳಿಸಿದ್ದಾರೆ. ಗರುಡ ದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಅದೇ ಕಕ್ಷೆಯಲ್ಲಿ ಪರಿಗಣನೆ ಆದರೂ ಅವರ ವಿಚಾರವನ್ನು ಹೇಳಿಲ್ಲ.